ಬಾರ ಇಂದಿಗೆ ಜಗದಂಬಿಯರಂಬಿ ರೇಣುಕ ಬಾರ ಇಂದಿಗೆ ಮುರುಗಿ ಬ್ಯಾ ಕಸ ಹಿಡಿಯಲಿಲ್ಲ ಯಾಕಿಲ್ಲ ಮುರುಗಿ ಜಾತ ಹಿಡಿಯಲಿಲ್ಲ ಮುಂಗೈ ಜೋಳಿ ಯಾಕಲಿಲ್ಲ ಮುರುಗಿ ಬ್ಯಾತ ಹಿಡಿಯಲಿಲ್ಲ ಯಾಕಲಿಲ್ಲ ಮುರುಗಿ ಬ್ಯಾತ ಹಿಡಿಯಲಿಲ್ಲ ಊರಾಗ ನೀನು ತಿರುಗಲಿಲ್ಲ ಊರಾಗ ನೀನು ತಿರುಗಲಿಲ್ಲ ನಿನಗೂ ಯಾರು ನೀಡಲಿಲ್ಲ ಯೋಗಿ ಬಾರೋ ನೀನೇ ಗಂಭೀರ ಈ ಮವನಿ ದಾತ ಯೋಗಿ ಬಾರೋ ನೀನೇ ಗಂಭೀರ ಕುಂಡ್ರಲಿಲ್ಲ ಗಾದಿ ಮೇಲೆ ಮಲಗಲಿಲ್ಲ ಕುಂಡ್ರಲಿಲ್ಲ ಗಾದಿ ಮೇಲೆ ಮಲಗಲಿಲ್ಲ ಮನಸದ ಮೇಲೆ ಕುಂಡ್ರಲಿಲ್ಲ ಗಾದಿ ಮೇಲೆ ಮಲಗಲಿಲ್ಲ ಕುಂಡ್ರಲಿಲ್ಲ ಗಾದಿ ಮೇಲೆ ಮಲಗಲಿಲ್ಲ ಜಪಸಿದಾರ ಹೇಳಲಿಲ್ಲ ಯಬಸಿದಾರ ಹೇಳಲಿಲ್ಲ ಭೋಗ ನೀನು ಮಾಡಲಿಲ್ಲ ಯೋಗಿ ಬಾರು ನೀನೇ ಗಂಭೀರ ಈ ಮೋನಿ ದಾತ ಯೋಗಿ ಬಾರು ನೀನೇ ಗಂಭೀರ ಬಾಗಲಕೋಟೆ ಹುಚ್ಚನಾಗಿ ಹೆಚ್ಚಿನ ಪದವಿ ಹುಚ್ಚನಾಗಿ ಹೆಚ್ಚಿನ ಪದವಿ ಪಡದಲ ಲಡ್ಡು ಮುತ್ತ ಯೋಗಿ ಬಾರೋ ನೀನೇ ಗಂಭೀರ ಈ ಮವನಿ ದಾತ ಯೋಗಿ ಬಾರೋ ನೀನೇ ಗಂಭೀರ ಭಂಡಾರ ಮೆರಸೆ ಕೈಯ ಗಾಡ್ಲಿ ಹಿಡದ ಮೆರಸಿದ ನೀನಾ.